ಇದು ಆಕಾಶವಾಣಿ ಬೆಂಗಳೂರು. ಬಾವ ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲಿ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಅಜ್ಜ, ಇದು ಆರ್ಬಿಐ ಹೇಳುತ್ತ. ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51 ಆಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆಗೆ ಕುರಿತು ತಜ್ಞರಾದ ಡಾಕ್ಟರ್ ವೀಣಾಟಿ ಅವರೊಂದಿಗಿನ ಸಂದರ್ಶನ ಕೇಳಿ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ. ಕೇಳುಗರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆಯ ಮಹತ್ವ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬರ್ತಾ ಇದೆ. ಯಾಕೆ ಮೌಲ್ಯವರ್ಧನೆಗೆ ಜಾಸ್ತಿ ಇವತ್ತಿನ ದಿನಗಳಲ್ಲಿ ಹೆಚ್ಚು ಒಂದು ಮಹತ್ವ ಬರ್ತಾ ಇದೆ? ಮೌಲ್ಯವರ್ಧನೆ ಅಂದರೆ ಏನು? ಮೌಲ್ಯವರ್ಧನೆ ಮಾಡೋದ್ರಿಂದ ರೈತರಿಗೆ ಇರ್ಬೋದು, ಗೃಹಿಣಿಯರಿಗೆ ಯಾವ ರೀತಿ ಒಂದು ಲಾಭ ಬರ್ತದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂಥ ವಿಜ್ಞಾನಿಗಳಾದಂಥ ವೀಣಾಟಿಯವರು ನಮ್ಮೊಂದಿಗಿದ್ದಾರೆ. ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಳ್ಳುವಂಥ. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ ಸರ್. ಹೇಳಿ, ಮೌಲ್ಯವರ್ಧನೆ ಅಂತೇಳಿ ಇತ್ತೀಚೆಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಕೇಳಿಬರ್ತಾ ಇದೆ. ಮೌಲ್ಯವರ್ಧನೆ ಮಾಡಬೇಕ್ರಿ, ಮೌಲ್ಯವರ್ಧನೆ ಮಾಡೋದ್ರಿಂದ ಜಾಸ್ತಿ ಲಾಭ ಬರುತ್ತಂತೆ. ಏನು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಅಂದರೆ ಏನು ಹೇಳಿ? ಮೊದಲೇದಾಗಿ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ನಮ್ಮ ಭಾರತ ದೇಶದಲ್ಲಿ ರೈತರು 60%+ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ ಇಂತಹ ದೇಶದಲ್ಲಿ 60%+ ನಾವು ಬೆಳೀತಿದ್ರು ಕೂಡ ಸೊ ರೈತರಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ. ಅವರ ಆದಾಯ, ಅವರು ಹಾಕಿದ್ದು ಬೆಲೆ ಕೂಡ ಅವರಿಗೆ ಹಿಂತಿರುಗಿ ಬರ್ತಿಲ್ಲ. ಸೊ ಇಂತಹದ್ರಲ್ಲಿ ನಾವು ನಮ್ಮ ರೈತರಿಗೆ ನಮ್ಮ ಪ್ರಧಾನಿಯವರ ಆಶಯ, ಅವರದೊಂದು ದೃಷ್ಟಿ ಇದೆ, ರೈತನ ಆದಾಯವನ್ನು ದ್ವಿಗುಣಗೊಳಿಸಬೇಕು. ಸೊ ಈ ದೃಷ್ಟಿಯಲ್ಲಿ ತುಂಬಾ ಬೇರೆ ಬೇರೆ ವಿಧಾನಗಳಿದ್ದಾವೆ. ಜೈವಿಕ ಗೊಬ್ಬರ ಬಳಸುವುದು ಆ ಥರದನ್ನೆಲ್ಲ ಮಾಡಿ ಅವರ ದುಡ್ಡನ್ನ ನಮ್ಮ ಬೆಲೆ ಕಡಿಮೆ ಮಾಡಿ ಸೊ ಅವರ ಆದಾಯನ ದ್ವಿಗುಣಗೊಳಿಸಬಹುದು. ಸೊ ಅದರಲ್ಲಿ ನಮ್ಮ ಈ ವಿಭಾಗಕ್ಕೆ ಬಂದ್ರೆ, ಆಹಾರ ಸಂಸ್ಕರಣೆಯಲ್ಲಿ ಬಂದ್ರೆ, ಸೊ ಈ ತರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡುವುದರಿಂದ ನಮ್ಮ ರೈತನ ಆದಾಯವನ್ನ ದ್ವಿಗುಣಗೊಳಿಸಬಹುದು. ಈಗ ಇದು ಒಂದು ಮುಖ್ಯ ಅಂಗ, ಮೌಲ್ಯವರ್ಧನೆ ಸಂಸ್ಕರಣೆ ಮಾಡೋದ್ರಿಂದ ರೈತರ ಆದಾಯ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದು ಒಂದು ಉತ್ತಮವಾದ ಒಂದು ಉದಾಹರಣೆ ಅಂತ ಹೇಳ್ಬೋದು. ಈಗ ಮೌಲ್ಯವರ್ಧನೆ ಯಾವ್ದಾದ್ರು ಒಂದು ಉದಾಹರಣೆ ಕೊಡ್ತೀರಾ? ಮೌಲ್ಯವರ್ಧನೆ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ.

ಇದುವರೆಗೂ ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇನ್ನ ನಾಳಿನ ಕಾರ್ಯಕ್ರಮದಲ್ಲಿ ಕೇಳಿ, ಮೊಲ ಸಾಕಾಣಿಕೆ ಮತ್ತು ಲಾಭದಾಯಕತೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ರಮೇಶ್ ಬಿಕೆ ಅವರೊಂದಿಗೆ ಸಂದರ್ಶನವನ್ನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ ನಾಳಿನ ಕೃಷಿ ರಂಗದಲ್ಲಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಜನಪದ ಸಂಗೀತ. ರಾಯಚೂರಿನ ಮರ್ಚಡ್ ಗ್ರಾಮದ ವೆಂಕಟೇಶ್ ಮತ್ತು ಸಂಗಡಿಗರಿಂದ ಎಕ್ತಾರಿ ಪದಗಳು. ಕುಣಿಗಳ ಶಿರವು ಹರಿದೋ ಮನ ಸಮ್ಮ ದೇವತರನ್ನ ಮಾಯಲೈಗ ಮಾದೆ ಧನವ ಸುಂಬನ ಇದುವರೆಗೂ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ವೆಂಕಟೇಶ್ ಮತ್ತು ತಂಡದವರಿಂದ ಎಕ್ತಾರಿ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಬೇಗ ಇರುವ ಜನ ಬಾ ಇದುವರೆಗೆ ದೇವದುರ್ಗ ತಾಲೂಕಿನ ಗಬ್ಬೂರ ಗ್ರಾಮದ ವೆಂಕಪ್ಪದಾಸರ್ ಮತ್ತು ತಂಡದವರಿಂದ ದೊಡ್ಡಾಟದ ಪದಗಳನ್ನ ಕೇಳಿದ್ರಿ. ಈಗೊಂದು ಜಾನಪದ ಗೀತೆಯನ್ನ ಕೇಳಿ. ಹಾಡಿದ್ದಾರೆ ಜಯಶ್ರೀ ಮತ್ತು ಸಿದ್ದರಾಜು.